ಆಗುವ ನಷ್ಟ ಮತ್ತು ಉಷ್ಣ ಆಘಾತವನ್ನು ಇದು ಕಡಿಮೆ ಮಾಡಬಹುದು. ವೈಜ್ಞಾನಿಕ ನೀರಾವರಿ ಪದ್ಧತಿ, ಅದು ಈಗಾಗಲೇ ಹೇಳಿದಾಗೆ ಹನಿ ನೀರಾವರಿ ಪದ್ಧತಿ, ಇದು ನೀರನ್ನು ನೇರವಾಗಿ ಒಂದು ರೂಟ್ ಜೋನ್ ಅಥವಾ ಬೇರು ವಲಯದಲ್ಲಿ ತಲುಪಿಸಲಿಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ನಾವು 30-70% ನೀರು ಉಳಿತಾಯವನ್ನು ಮಾಡಬಹುದು. ಈ ನಮ್ಮ ಒಂದು ಕರಾವಳಿ ಭಾಗದ ಸಾಕಷ್ಟು ತೋಟಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆದರೂ ಅದರ ಒಂದು ಪ್ರಮಾಣ, ಡಿಸ್ಚಾರ್ಜ್ ರೇಟ್ ಅಂತ ಕರಿತೀವಿ, ಅದು 2-8 ಲೀಟರ್ ಪ್ರತಿ ಗಂಟೆಗೆ ಬೀಳ್ತಾ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ನಂತರ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಪರೀಕ್ಷಿಸಿ ಅದರ ಆಧಾರದ ಮೇಲೆ ನಾವು ನೀರಾವರಿಯನ್ನು ಮಾಡುವುದು ಸೂಕ್ತ ಆಗುತ್ತೆ. ಮತ್ತು ತೇವಾಂಶ ಮಾಪನ ಅಂದರೆ ತೇವಾಂಶವನ್ನು ನಾವು ಪರೀಕ್ಷೆ ಆಗಾಗ ಪರೀಕ್ಷೆ ಮಾಡಿಸಿ ಅದಕ್ಕೆ ಅಗತ್ಯವಿದ್ದಾಗ ಮಾತ್ರ ನೀರಾವರಿ ಮಾಡುವುದು ಒಳ್ಳೆಯದು. ಸರ್, ಈಗ ತೋಟದಲ್ಲಿನ ಮಣ್ಣಿನ ತಾಪಮಾನ ಹೇಗೆ ನಿಯಂತ್ರಣದಲ್ಲಿ ಇಡಬಹುದು ಸರ್? ಮಣ್ಣಿನ ಒಂದು ತಾಪಮಾನ, ಈಗ ಮಣ್ಣು ನೇರವಾಗಿ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಂಡಾಗ ಅಲ್ಲಿ ತಾಪಮಾನ ಹೆಚ್ಚಾಗುತ್ತೆ. ಅದನ್ನು ಅದಕ್ಕಾಗಿ ನಾವು ಮಣ್ಣಿಗೆ ಹೊದಿಕೆಯನ್ನು ಮಾಡೋದು ತುಂಬಾ ಉತ್ತಮ. ಬೇಸಿಗೆಯಲ್ಲಿ ಹೊದಿಕೆ ಇಲ್ಲದ ಮಣ್ಣು ಅತಿಯಾದ ಶಾಖ ಹೀರಿಕೊಳ್ಳುತ್ತೆ, ಮತ್ತೆ ಬೇರು ವಲಯದಲ್ಲಿ ತಾಪಮಾನ ಹೆಚ್ಚಿಸುತ್ತದೆ, ಬೇರಿನ ಚಟುವಟಿಕೆ ಅಥವಾ ಬೇರಿನ ಬೆಳವಣಿಗೆಯನ್ನು ಇದು ದುರ್ಬಲವಾಗಿಸುತ್ತದೆ. ಆದ್ದರಿಂದ ನಾವು ಸಾವಯವ ಗೊಬ್ಬರ ಹಾಕುವಿಕೆ, ಮಣ್ಣಿನ ಮೇಲ್ಮೈಯನ್ನು ಸೂರ್ಯನ ಶಾಖ ನಿರೋಧಿಸುವಂತಹ ಒಂದು ಮಣ್ಣಿನ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಮತ್ತು ನೇರವಾಗಿ ಮಣ್ಣಲ್ಲಿರತಕ್ಕಂಥ ತೇವಾಂಶ ಆವಿಯಾಗೋಕನ್ನ 30-50% ಕಡಿಮೆ ಮಾಡುತ್ತದೆ. ಇದಲ್ಲದೇ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನು ಸುಧಾರಿಸುತ್ತದೆ. ಸಾವಯವ ಗೊಬ್ಬರದ ವಿಭಜನೆ ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸುತ್ತದೆ. ಈಗ ನಾವು ಹಾಕಿರ್ತಕ್ಕಂಥ ಒಂದು ಹೊದಿಕೆ ಕ್ರಮೇಣ ಇದು ವಿಭಜನೆಯಾಗಿ ಅಥವಾ ಕಾಂಪೋಸ್ಟ್ ಆಗಿ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಇಂಗಾಲವನ್ನು ಹೆಚ್ಚಿಸುತ್ತದೆ. ಇದು ಹೆಚ್ಚಿಸುವುದರಿಂದ ಏನಾಗುತ್ತೆ, ಮಣ್ಣಲ್ಲಿರ್ತಕ್ಕಂಥ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ, ಚೆನ್ನಾಗಿ ಗಾಳಿ ಆಡಲಿಕ್ಕೆ ಅನುಕೂಲ ಆಗುತ್ತೆ. ಪೋಷಕಾಂಶಗಳು, ನಾವು ಹಾಕಿರ್ತಕ್ಕಂಥ ಪೋಷಕಾಂಶಗಳು ಹೆಚ್ಚು ಸಮಯದವರೆಗೆ ಸಸ್ಯಗಳು ಹೀರಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸರ್, ಈಗ ಮೇಲಾವರಣ ಅಂದ್ರೆ ಮೈಕ್ರೋ ಕ್ಲೈಮೇಟ್ ಮತ್ತು ಶಾಖದ ಒತ್ತಡ ಕಡಿಮೆ ಯಾವ ರೀತಿಯಲ್ಲಿ ಕಡಿಮೆ ಮಾಡಬಹುದು ಸರ್? ಈ ಮೇಲಾವರಣ ಅಥವಾ ಮೈಕ್ರೋ ಕ್ಲೈಮೇಟ್ ಅಂತಂದ್ರೆ ಇದನ್ನ ನಾವು ಯಾವ ರೀತಿ ಇದು ಮಾಡಬಹುದು ಅಂದ್ರೆ, ಹೆಚ್ಚಿನ ಸೌರ ವಿಕಿರಣ, ಈ ಸೂರ್ಯನಿಂದ ಬರ್ತಕ್ಕಂಥ ಹೆಚ್ಚಿನ ಶಾಖ ಏನಾಗುತ್ತೆ, ಎಲೆಗಳ ಮೇಲೆ ಬೀಳುತ್ತೆ. ಹಣ್ಣು ಯಾವ ಒಂದು ಭಾಗ ಎತ್ತರದಲ್ಲಿ ಇರುತ್ತೆ ಅವುಗಳ ಮೇಲೆ ಹೆಚ್ಚಾಗಿ ಬೀಳ್ತಕ್ಕಂಥದ್ದು, ಅವುಗಳ ತಾಪಮಾನ ಒಂದು ಸೂಕ್ತ ಶಾರೀರಿಕ ಮಿತಿಯನ್ನ ಮೀರಿತೆ ಅಂದ್ರೆ ಅಲ್ಲಿ ಬಿಸಿಲಿನ ಶಾಖದ ಒತ್ತಡ ಉಂಟಾಗುತ್ತೆ. ಮತ್ತೆ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಥವಾ ನಾವು ಫೋಟೋಸಿಂಥೆಸಿಸ್ ಅಂತ ಏನು ಕರಿತೀವಿ, ಇದು ಸಸ್ಯಗಳು ತಮ್ಮದೇ ಆದಂತಹ ಆಹಾರವನ್ನ ತಯಾರಿಸಿಕೊಳ್ಳುವಂತ ಒಂದು ಕ್ರಿಯೆ. ಈ ಕ್ರಿಯೆ ಸರಿಯಾದ ರೀತಿಯಲ್ಲಿ ಆದ್ರೆ ಅವುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮತ್ತೆ ಅವು ಸರಿಯಾದ ಸಮಯದಲ್ಲಿ ಹೂ ಮತ್ತು ಕಾಯಿಯನ್ನು ಬಿಟ್ಟು ಗುಣಮಟ್ಟದ ಇಳುವರಿಯನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ನಿಯಂತ್ರಿತ ಸಮರುವಿಕೆಯ ಮೂಲಕ ಸರಿಯಾದ ಮೇಲಾವರಣ ನಿರ್ವಹಣೆ ಮಾಡಬಹುದು ಅಥವಾ ಕೆನೋಪಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಪ್ರೂನಿಂಗ್ ಅಥವಾ ಸಮರುವಿಕೆ ಇದನ್ನು ನಾವು ಮಾಡಬೇಕಾಗುತ್ತೆ. ಕೆಲವು ತೋಟಗಾರಿಕಾ ಬೆಳೆಗಳಲ್ಲಿ ಈ ಕೊಕ್ಕೋ ಅಥವಾ ಈ ಡ್ರ್ಯಾಗನ್ ಫ್ರೂಟ್ ಅಥವಾ ಇದು ಇಂಥ ಕೆಲವು ಹಣ್ಣುಗಳ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಈ ಪ್ರೂನಿಂಗ್, ಮಲ್ಲಿಗೆ ಇಂಥವುಗಳಲ್ಲಿ ನಾವು ಪ್ರೂನಿಂಗ್ ಮಾಡುವುದು ತುಂಬಾ ಅವಶ್ಯಕ ಆಗಿರುತ್ತೆ. ನೇರ ಮತ್ತೆ ಇವು ಇದರಿಂದ ಏನಾಗುತ್ತೆ, ಎಲೆ ಅಥವಾ ಹಣ್ಣುಗಳು ನೇರವಾಗಿ ಬಿಸಿಲಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿದಾಗ ಏನಾಗುತ್ತೆ, ಅದಕ್ಕೆ ಶಾಖದಿಂದ ಆಗ್ತಕ್ಕಂಥ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಅದಲ್ಲದೇ ನಾವು ನೆರಳು ಜಾಲಗಳು ಅಥವಾ ಶೇಡ್ ನೆಟ್ ಅಂತ ಕರಿತೀವಿ, ಅದಿಲ್ಲದಿದ್ದರೆ ತರಗೆಲೆಗಳನ್ನು ನಾವು ಇದು ಮಾಡುವುದು, ಬಾಳೆ ಎಲೆಗಳನ್ನು ಸುತ್ತುವುದು, ಇವು ಸೂರ್ಯನ ಕಿರಣವನ್ನು ನೇರವಾಗಿ ಬೀಳುವುದನ್ನು ಕಡಿಮೆ ಮಾಡಿ ಶಾಖದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಇದನ್ನು ನಾವು ಈ ಹೊಸದಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಅಥವಾ ಚಿಕ್ಕ ಸಸಿಗಳು ಗಿಡಗಳು ಇರತಕ್ಕಂಥ ತೋಟಗಳಲ್ಲಿ ನಾವು ನೆರಳಿನ ವ್ಯವಸ್ಥೆಯನ್ನು ಮಾಡಲೇಬೇಕು. ಈ ಶಾಖದ ಒತ್ತಡವನ್ನು ತಡೆಗಟ್ಟಲಿಕ್ಕೆ ನೆರಳಿನ ಒಂದು ವ್ಯವಸ್ಥೆಯನ್ನು ಮಾಡೋದ್ರಿಂದ ನಾವು ಇದರಿಂದ ನಿಯಂತ್ರಣ ಮಾಡಬಹುದು. ಈಗ ಸರ್, ಶಾಖದ ಒತ್ತಡದಲ್ಲಿ ಪೋಷಕಾಂಶಗಳ ಪ್ರಸರಣ ಹೇಗಿರುತ್ತದೆ ಸರ್? ಈ ಶಾಖದ ಒತ್ತಡದಲ್ಲಿ ಈಗ ನಾವು ಆಗಲೇ ಚರ್ಚೆ ಮಾಡಿದ ಹಾಗೆ ಸೂರ್ಯನ ತಾಪಮಾನ ಹೆಚ್ಚಿಗೆ ಆದ್ರೆ ಅಥವಾ ವಾತಾವರಣದ ತಾಪಮಾನ ಹೆಚ್ಚಿಗೆ ಆದ್ರೆ ಯಾವ ರೀತಿ ಆವಿ ಹೆಚ್ಚಿಗೆ ಆಗುತ್ತೆ, ಅದೇ ರೀತಿ ಈ ಒಂದು ಪೋಷಕಾಂಶಗಳ ಪ್ರಸರಣ ಸಹ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಇರ್ತಕ್ಕಂಥದ್ದು, ನೀರು ಯಾವ ರೀತಿ ಅದು ಚಲನೆ ಆಗುತ್ತೆ ಅದೇ ರೀತಿ ಪೋಷಕಾಂಶಗಳ ಪ್ರಸರಣ ಸಹ ಆಗ್ತಕ್ಕಂಥದ್ದು. ಇದರಿಂದ ಹೆಚ್ಚಿನ ತಾಪಮಾನ ಪೋಷಕಾಂಶಗಳ ಖನಿಜೀಕರಣ ವೇಗಗೊಳ್ಳುತ್ತೆ. ಖನಿಜೀಕರಣ ಅಂತಂದ್ರೆ ಈ ಸಾವಯವ ವಸ್ತುಗಳು ರಾಸಾಯನಿಕವಾಗಿ ಮಾರ್ಪಾಟು ಹೊಂದುವ ಒಂದು ಕ್ರಿಯೆ, ಖನಿಜೀಕರಣ ಅಥವಾ ನಿರವಯವಾಗಿ ಆಗ್ತಕ್ಕಂಥ ಮಿನರಲೈಸೇಷನ್ ಅಂತ ಕರಿತೀವಿ. ಹೆಚ್ಚಿನ ತಾಪಮಾನವು ಪೋಷಕಾಂಶಗಳ ಖನಿಜೀಕರಣ ಅಥವಾ ಮಿನರಲೈಸೇಷನ್ ಅಂತ ಏನು ಕರಿತೀವಿ ಅದು ವೇಗಗೊಳಿಸುತ್ತದೆ. ಆದರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನೀರಾವರಿ ಮಾಡದೇ ಇದ್ರೆ ಅಲ್ಲಿ ಬಾಷ್ಪೀಕರಣ ಅಥವಾ ಟ್ರಾನ್ಸ್ಪಿರೇಷನ್, ಯೋಪೋ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ, ಈ ಬಾಷ್ಪೀಕರಣ ಮತ್ತು ಸೋರಿಕೆಯ ಮುಖಾಂತರ ಈ ಪೋಷಕಾಂಶಗಳ ನಷ್ಟ ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಹೆಚ್ಚುವರಿ ರಾಸಾಯನಿಕ ಸಾರಜನಕ ಸಸ್ಯಗಳಿಗೆ ನಾವು ಈಗ ಹೆಚ್ಚುವರಿ ಸಾರಜನಕವನ್ನು ಹಾಕೋದ್ರಿಂದ ಅದರ ಒಂದು ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತೆ, ಮತ್ತು ಎಲೆಗಳು ಹಚ್ಚ ಹಸಿರಾಗಿ ಇವು ಕೀಟಗಳ ಆಕರ್ಷಣೆಯಿಂದ ಕೀಟಗಳ ಬಾಧೆಗೆ ಒಳಗಾಗುವಂಥ ಸಂಭವ ಇರುತ್ತೆ. ಆದ್ದರಿಂದ ನಾವು ಈ ಒಂದು ಸಾರಜನಕಯುಕ್ತ ಪೋಷಕಾಂಶಗಳನ್ನು ಕಡಿಮೆ ಕೊಡಬೇಕು. ಪೊಟ್ಯಾಸಿಯಂಗೆ ಒತ್ತು ನೀಡುವ ಸಮತೋಲಿತ ಪೋಷಣೆಯನ್ನು ಶಿಫಾರಸು ಮಾಡಬೇಕಾಗುತ್ತೆ. ಏಕೆಂದರೆ ಪೊಟ್ಯಾಸಿಯಂ ಈ ಟೊಮೆಟೊ ನಾವು ಎಲೆ ಆಗಲೇ ಹೇಳಿದಾಗೆ ಈ ಎಲೆಗಳಲ್ಲಿ ಇರತಕ್ಕಂಥ ಒಂದು ಬಗೆಯ ಜೀವಕೋಶ, ಇದರ ಕಾರ್ಯವನ್ನು ಇದು ನಿಯಂತ್ರಣ ಮಾಡುತ್ತೆ. ಆಸ್ಮೋಟಿಕ್ ಸಮತೋಲನವನ್ನು ನಿಯಂತ್ರಣವಾಗಿಡಲಿಕ್ಕೆ ಈ ಪೊಟ್ಯಾಸಿಯಂ ಸಹಕಾರಿಯಾಗುತ್ತೆ. ಮತ್ತು ಇದಲ್ಲದೇ ಬರ ಸಹಿಷ್ಣುತೆ ಹೆಚ್ಚಿಸುತ್ತದೆ, ಅಥವಾ ಈ ಡ್ರಾಟ್ ಟಾಲರೆನ್ಸ್ ಬೆಳೆಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಈ ಒಂದು ಪೊಟ್ಯಾಸಿಯಂ ಸರಿಯಾದ ಪ್ರಮಾಣದಲ್ಲಿ ನಾವು ಒದಗಿಸುವುದರಿಂದ ಬರವನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳ ಎಲೆಗಳ ಒಂದು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ತೇವಾಂಶದ ಒತ್ತಡ ಕಡಿಮೆಯಾಗಿ ಬೇರುಗಳಿಗೆ ಹೀರಿಕೊಳ್ಳದ ಬಾರದ ಸ್ಥಿತಿಯಲ್ಲಿ ಇದು ನೇರವಾಗಿ ನಾವು ಸಸ್ಯಗಳಿಗೆ ಒದಗಿಸುವಲ್ಲಿ ಸಹಕಾರಿಯಾಗುತ್ತೆ. ಈ ಒಂದು ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸಸ್ಯಗಳಿಗೆ ಕೊಡಬೇಕಾದ್ರೆ ಅದಕ್ಕೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡುವುದು ತುಂಬಾ ಉತ್ತಮ. ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ಈ ಎಲ್ಲಾ ಬಗೆಯ ಪೋಷಕಾಂಶಗಳನ್ನು ಅಂದರೆ ಸಾವಯವ, ಜೈವಿಕ ಮತ್ತು ರಾಸಾಯನಿಕ ಇವುಗಳನ್ನು ಎಲ್ಲಾ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ. ರೈತರಲ್ಲಿ ಹೆಚ್ಚಿನ ರೈತರಲ್ಲಿ ನಾವು ಕೇಳಿದಾಗ ನಾವು ಸಾವಯವ ವಸ್ತುಗಳನ್ನೇ ಹಾಕ್ತೀವಿ, ರಾಸಾಯನಿಕ ವಸ್ತುಗಳನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಕ್ರಮೇಣ ಆ ಒಂದು ತೋಟಗಳಲ್ಲಿ ಈ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಆ ತೋಟಗಳು ಹಾಳಾಗುವಂತ ಸಂಭವ ಹೆಚ್ಚಿಗೆ. ಯಾಕಂದ್ರೆ ನಾವು ಅಧ್ಯಯನ ವರದಿಗಳ ಪ್ರಕಾರ ನಾವು ದೀರ್ಘಾವಧಿ ಈ ಪೋಷಕಾಂಶ ನಿರ್ವಹಣೆ ರಸಗೊಬ್ಬರಗಳ ನಿರ್ವಹಣೆಯಿಂದ ಬರ್ತಕ್ಕಂತ ಒಂದು ಫಲಿತಾಂಶವನ್ನ ನಾವು ಸಾಕಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದರ ಒಂದು ಫಲಿತಾಂಶ ನೋಡಿದಾಗ ನಾವು ಈ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡೋದ್ರಿಂದ ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯ ಮತ್ತು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಎಂದು ತಿಳಿದು ಬಂದಿರುತ್ತೆ. ಆದ್ದರಿಂದ ನಾವು ಈ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಬೇಸಿಗೆಯ ತೀವ್ರ ಶಾಖದಲ್ಲಿ ಗಿಡಗಳಿಗೆ ಪೋಷಕಾಂಶಗಳ ಕೊರತೆಯಾಗದಂತೆ ನಾವು ಎಚ್ಚರ ವಹಿಸಬೇಕು. ಅದೇ ರೀತಿ ಈ ಲಘು ಪೋಷಕಾಂಶಗಳಾದಂತಹ ಬೋರಾನು, ಜಿಂಕ್ ಅಥವಾ ಸತು ಮತ್ತು ಮೆಗ್ನೀಷಿಯಂ ಸಲ್ಫೇಟ್ಗಳನ್ನು ಸಿಂಪಡಣೆ ಮಾಡೋದ್ರಿಂದ ಹೂ ಮತ್ತು ಕಾಯಿ ಅಥವಾ ಉದುರುವುದನ್ನು ನಾವು ತಡೀಬಹುದು. ಸಾವಯವ ಗೊಬ್ಬರ ಹಾಕುವಾಗ ಹಸಿರೆಲೆ ಗೊಬ್ಬರ ಅಥವಾ ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರವನ್ನು ನಾವು ಬಳಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಈ ಸಮಯದಲ್ಲಿ ಬಳಸಬಾರದು. ಇದರಿಂದ ಏನಾಗುತ್ತೆ, ನಾವು ಮಣ್ಣಿನ ತಾಪಮಾನವನ್ನು ಇನ್ನೂ ಹೆಚ್ಚಿಗೆ ಮಾಡಿದಾಗುತ್ತೆ. ಈ ರಾಸಾಯನಿಕ ಕ್ರಿಯೆಯಿಂದ ಮಣ್ಣಿನ ತಾಪಮಾನ ಹೆಚ್ಚಿಗೆ ಆಗಿ ಇನ್ನೂ ಹೆಚ್ಚಿನ ಒಂದು ಶಾಖದ ಒತ್ತಡವನ್ನು ನಾವು ಸಸ್ಯಗಳಿಗೆ ಕೊಟ್ಟಾಗುತ್ತೆ. ಆದ್ದರಿಂದ ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣ, ಉದಾಹರಣೆಗೆ ಈ ಒಂದು ತರಕಾರಿ ಸ್ಪೆಷಲ್ ಅಥವಾ ವೆಜಿಟೇಬಲ್ ಸ್ಪೆಷಲ್ಲು, ಅನಂತರ ಕಾಳು ಮೆಣಸಿನಲ್ಲಿ ಪೆಪ್ಪರ್ ಸ್ಪೆಷಲ್ ಅಂತ ಬರುತ್ತೆ, ಆಮೇಲೆ ಈ ತೆಂಗಿಗಾಗಿ ಕಲ್ಪ ಪೋಷಕ ಮತ್ತು ಕಲ್ಪವರ್ಧಿನಿ, ಚಿಕ್ಕ 4 ವರ್ಷದ ಚಿಕ್ಕ ಗಿಡಗಳಿಗೆ ಕಲ್ಪ ಪೋಷಕ ಅಂತ ನಾವು ಬಳಸ್ಬೋದು. ಕಲ್ಪವರ್ಧಿನಿ ದೊಡ್ಡ ಮರಗಳಿಗೆ, ಕಾಯಿ ಬಿಡ್ತಕ್ಕಂಥ ಮರಗಳಿಗೆ. ಅನಂತರ ಬಾಳೆ ಬೆಳೆಗೆ ಬಾಳೆ ಸ್ಪೆಷಲ್ ಅಂತ ಬರುತ್ತೆ, ಮಾವಿನ ಒಂದು ಬೆಳೆಗೆ ಮಾವು ಸ್ಪೆಷಲ್. ಈ ರೀತಿ ಅನೇಕ ಬಗೆಯ ಒಂದು ಪೋಷಕಾಂಶಗಳ ಮಿಶ್ರಣ, ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿವಿಧ ಸಂಶೋಧನಾ ಕೇಂದ್ರಗಳು ಅಭಿವೃದ್ಧಿಪಡಿಸಿರ್ತಕ್ಕಂಥ ಇವುಗಳನ್ನು ನಾವು ಸರಿಯಾದ ಸಮಯದಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಈ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಬೋದು, ಮತ್ತು ಆಗ್ತಕ್ಕಂಥ ನಷ್ಟ ಪೋಷಕಾಂಶಗಳ ನಷ್ಟವನ್ನು ನಾವು ಕಡಿಮೆ ಮಾಡ್ಬೋದು. ಇದು ಬಹಳ ಮುಖ್ಯ, ಯಾಕಂದರೆ ನಾವು ಯಾವುದೇ ಒಂದು ರಾಸಾಯನಿಕವನ್ನು ಸರಿಯಾದ ಅದರ ಬಳಕೆ ಸದ್ಬಳಕೆ ಆಗಲಿಲ್ಲ ಅಂದರೆ, ಅಂದರೆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತ ಕರಿತೀವಿ, ದಕ್ಷತೆಯಿಂದ ಅದನ್ನು ನಾವು ಬಳಕೆ ಮಾಡಲಿಲ್ಲ ಅಂದರೆ ಅದು ಸಾಕಷ್ಟು ನಷ್ಟವನ್ನು ಇದಾಗುತ್ತೆ. ಯಾಕಂದರೆ ಈ ಒಂದು ನಾವು ಮಾರ್ಕೆಟಲ್ಲಿ ಅಥವಾ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ತಂಥ ರಸಗೊಬ್ಬರ ತುಂಬ ಸಬ್ಸಿಡಿ ರೂಪದಲ್ಲಿ ನಮಗೆ ಸಿಗ್ತಕ್ಕಂಥದ್ದು, ಅವನ್ನು ಉತ್ಪಾದನೆ ಮಾಡಬೇಕಾದ್ರೆ ಸಾಕಷ್ಟು ಹಣವನ್ನು ನಾವು ವೆಚ್ಚ ಮಾಡ್ತೀವಿ. ವರ್ಷಕ್ಕೆ ನಮ್ಮ ಒಂದು ಭಾರತ ದೇಶದಿಂದ ಅಥವಾ ಸರ್ಕಾರದಿಂದ 2 ಲಕ್ಷ ಕೋಟಿ ಒಂದು ಅನುದಾನವನ್ನು ಅಥವಾ ಇದಕ್ಕೆ ಸಬ್ಸಿಡಿಯನ್ನು ರಸಗೊಬ್ಬರಗಳ ಮೇಲೆ ಹೂಡಿಕೆ ಮಾಡ್ತೀವಿ ಪ್ರತಿ ವರ್ಷ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡೋದ್ರಿಂದ ಒಂದು ಆಗ್ತಕ್ಕಂಥ ನಷ್ಟವನ್ನು ನಾವು ಕಡಿಮೆ ಮಾಡ್ತೀವಿ. ಈಗ ಸರ್, ಮಣ್ಣಿನ ತೇವಾಂಶ ಸಂರಕ್ಷಣೆ ಮತ್ತು ಬೇರಿನ ಆರೋಗ್ಯ ಹೇಗೆ ಕಾಪಾಡಬಹುದು ಸರ್? ಈ ಶಾಖದ ಒತ್ತಡ ಬೇರಿನ ಬೆಳವಣಿಗೆ ಮತ್ತು ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಜಲಾನಯನ ರಚನೆ ಅಂತ ನಾವು ಸರಿಯಾದ ರೀತಿಯ ರಚನೆಗಳನ್ನ ನಮ್ಮ ತೋಟಗಳಲ್ಲಿ ಮಾಡೋದ್ರಿಂದ, ಮಣ್ಣು ಸಂರಕ್ಷಣೆ, ನೀರು ಸಂರಕ್ಷಣೆ ಇಂತಹ ರಚನೆಗಳನ್ನು ಮಾಡೋದ್ರಿಂದ, ಮತ್ತು ಸಂರಕ್ಷಣಾ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಳ್ಳುವುದರಿಂದ, ಅಂದ್ರೆ ಇಳಿಜಾರಿಗೆ ನಾವು ಅಡ್ಡಲಾಗಿ ಕೃಷಿಯನ್ನ ಮಾಡುವುದು, ಮತ್ತೆ ಅಡ್ಡಲಾಗಿ ಒಂದು ಟ್ರೆಂಚ್ಗಳನ್ನ ತೆಗೆಯುವಂಥದ್ದು ಅದೇ, ಮತ್ತು ಹೊದಿಕೆ ಬೆಳೆಗಳನ್ನು ಅಥವಾ ಹುಲ್ಲು ಹಾಸುಗಳನ್ನು ಇಳಿಜಾರು ಪ್ರದೇಶದಲ್ಲಿ ಹುಲ್ಲಿನ ಬೆಳೆಗಳನ್ನು ಬೆಳೆಯೋದ್ರಿಂದ ಆಗ್ತಕ್ಕಂಥ ಒಂದು ಮಣ್ಣು ಮತ್ತು ನೀರಿನ ಒಂದು ಸವಕಳಿಯನ್ನು ನಾವು ತಪ್ಪಿಸಬಹುದು, ಮತ್ತು ಮೇಲ್ಮೈ ಹರಿವನ್ನು ಕಡಿಮೆ ಮಾಡಿ ತೇವಾಂಶವನ್ನು ಸಂರಕ್ಷಣೆ ಮಾಡಿರುತ್ತೆ. ಸುಧಾರಿತ ಮಣ್ಣಿನ ರಚನೆ, ಇದು ಏನಾಗುತ್ತೆ, ಮಣ್ಣಿನ ರಚನೆ ಅಂತ ಏನು ಕರಿತೀವಿ, ಅದು ಒಳ್ಳೆ ಸುಧಾರಣೆಯಲ್ಲಿದ್ದರೆ ಅಲ್ಲಿ ಗಾಳಿ ಆಡುವಿಕೆ ಮತ್ತು ಮಣ್ಣಿನಲ್ಲಿ ಈ ರಂಧ್ರಗಳ ಸಂಖ್ಯೆ ಹೆಚ್ಚಿಗೆಯಾಗಿ ನೀರು ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಬೇರಿನ ಪ್ರಸರಣವನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಒತ್ತಡ ಪರಿಸ್ಥಿತಿಯಲ್ಲಿ ಉತ್ತಮ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತೆ. ಅದಕ್ಕೆ ನಾವು ಈ ಒದಕೆ ಅಥವಾ ಮಲ್ಚಿಂಗ್ ಟೆಕ್ನಿಕ್, ಇದನ್ನು ನಾವು ವೈಜ್ಞಾನಿಕ ಬಹಳಷ್ಟು ಅತ್ಯಂತ ವೈಜ್ಞಾನಿಕ ವಿಧಾನ ಅಂತ ನಾವು ಹೇಳಬಹುದು. ಇದಕ್ಕೆ ನಾವು ಸಾವಯವ ಒದಕೆ ಆದಂಥ ಒಂದು ಒಣಗಿದ ಎಲೆಗಳು, ಹುಲ್ಲು ಅಥವಾ ಕಬ್ಬಿನ ನಮ್ಮ ಲೋಕಲಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ನಾವು ಬಳಕೆ ಮಾಡಬಹುದು. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಆದರೆ ಈ ಒಂದು ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ, ಸೋಗೆಗಳನ್ನು ನಾವು ಬುಡದಲ್ಲಿ 3-4 ಇಂಚು ದಪ್ಪಕ್ಕೆ ಹರಡುವುದರಿಂದ 75% ತೇವಾಂಶ ಸಂರಕ್ಷಣೆ ಆಗುತ್ತೆ. ಇದರಿಂದ ಏನು ಪ್ರಯೋಜನ ಅಂತಂದರೆ, ಇದು ಮಣ್ಣಿನ ಸವೆತವನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕಾಲಾಂತರದಲ್ಲಿ ಈ ಒಂದು ನಾವು ಹಾಕಿರ್ತಕ್ಕಂಥ ಸಾವಯವ ಗೊಬ್ಬರ ಕಳೆತು ಗೊಬ್ಬರವಾಗಿ ಇದು ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಹಕಾರಿಯಾಗುತ್ತೆ. ಈ ಮಣ್ಣಿನ ಸವತೆ ಅಥವಾ ಮಣ್ಣಿನ ಸವಕಳಿ ನಾವು ನೋಡಿದಾಗ 5.3 ಬಿಲಿಯನ್ ಟನ್ ಪ್ರತಿ ವರ್ಷ ನಮ್ಮ ದೇಶದಿಂದ ಸವಕಳಿ ಆಗ್ತಕ್ಕಂಥ ಮಣ್ಣು. ಇದರಿಂದ ಏನಾಗುತ್ತೆ, ಇದರಲ್ಲಿ 5.3 ಬಿಲಿಯನ್ ಟನ್ನಲ್ಲಿ 2.75 ಬಿಲಿಯನ್ ಟನ್ನಷ್ಟು ನೇರವಾಗಿ ಸಮುದ್ರ ಅಥವಾ ಸಾಗರಗಳಿಗೆ ಸೇರುತ್ತೆ. ಇದು ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದಲ್ಲದೆ ಮಣ್ಣಿನಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನೇರವಾಗಿ ಅಲ್ಲಿ ಕೊಚ್ಚಿಕೊಂಡು ಹೋಗಿ ಅಲ್ಲಿ ಶೇಖರಣೆ ಆಗ್ತಕ್ಕಂಥ ಅದನ್ನು ನಾವು ಮತ್ತೆ ತೋಟಗಳಿಗೆ ಹಾಕಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ತೋಟದಲ್ಲಿ ನಾವು ನಿರ್ವಹಣೆ ಮಾಡೋದ್ರಿಂದ ಈ ರೀತಿಯ ಸವಕಳಿಯನ್ನು ತಪ್ಪಿಸಲಿಕ್ಕೆ ಸಾಕಷ್ಟು ಸಹಕಾರಿಯಾಗುತ್ತೆ. ಈಗ ಸರ್, ಕೃಷಿ ಅಂತ ಹೇಳಿದ ಮೇಲೆ ಕೀಟ ರೋಗಗಳ ಬಾಧೆ ಇದ್ದದ್ದೇ. ಈ ಒಂದು ಸಂದರ್ಭ ಬೇಸಿಗೆಯಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಯಾವ ರೀತಿಯಾಗಿ ಮಾಡಬಹುದು ಸರ್? ಈ ಒಂದು ಬಿಸಿ ಮತ್ತು ಹೆಚ್ಚಿನ ಒಂದು ಬಿಸಿಗಾಳಿ ಇರುವ ಸಮಯದಲ್ಲಿ ಇರ್ತಕ್ಕಂಥ ಕೀಟಗಳು ಅಂತಂದರೆ ಥ್ರಿಪ್ಸ್ ಮತ್ತು ಫ್ರೂಟ್ ಫ್ಲೈಸ್ ಅಥವಾ ಹಣ್ಣಿನ ನೊಣಗಳು ಅಥವಾ ರಸ ಇರುವ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣ ಆಗ್ತವೆ. ತೇವಾಂಶ ಮತ್ತು ಪೋಷಕಾಂಶ ಕೊರತೆ ಒತ್ತಡದಿಂದ ದುರ್ಬಲಗೊಂಡ ಒಂದು ಸಸ್ಯಗಳ ಮೇಲೆ ಇವುಗಳು ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ. ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದರೆ ಈ ಅವು ಬಲಿಷ್ಠವಾಗಿದ್ದರೆ ಈ ಒಂದು ಯಾವುದೇ ರೀತಿಯ ಒಂದು ಕೀಟಗಳ ಬಾಧೆ ಅಥವಾ ಪೀಡೆಗಳ ಬಾಧೆಯನ್ನು ರೋಗ ಬಾಧೆಯನ್ನು ನಾವು ತಡಿಬಹುದು. ನಿಯಮಿತ ಮೇಲ್ವಿಚಾರಣೆ, ಜೈವಿಕ ನಿಯಂತ್ರಣಗಳು ಅಥವಾ ಬಯೋಕಂಟ್ರೋಲ್ ಏಜೆಂಟ್ಸ್ ಅಂತ ಕರಿತೀವಿ, ಮತ್ತು ಅಗತ್ಯ ಆಧಾರಿತ ರಾಸಾಯನಿಕ ಸಿಂಪಡಣೆ. ಅದನ್ನು ಕೊನೆಯದಾಗಿ ನಾವು ರಾಸಾಯನಿಕ ಮೊರೆ ಹೋಗಬೇಕಾಗುತ್ತೆ. ನಾವು ಮೊದಲೇ ಮೊರೆ ಹೋಗೋದ್ರಿಂದ ನಾವು ವಾತಾವರಣದಲ್ಲಿ ಸಾಕಷ್ಟು ಪ್ರಯೋಜನಕಾರಿ ಕೀಟಗಳನ್ನು ನಾವು ಮತ್ತು ಪ್ರಯೋಜನಕಾರಿ ಕೀಟಗಳನ್ನು ನಾವು ನಾಶ ಮಾಡಿದಾಗ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ನಮ್ಮ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳನ್ನು ಕೇಳಿದಾಗ ಈ ಒಂದು ಸಮಗ್ರ ಕೀಟ ನಿರ್ವಹಣೆ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಕೀಟಗಳ ಸಂಖ್ಯೆ ಮತ್ತು ಅದರ ಆರ್ಥಿಕ ಮಿತಿಯನ್ನು ಗಮನದಲ್ಲಿಟ್ಟು ನಾವು ಯಾವ ರೀತಿ ಕೀಟ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಇದರಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಯಾವ ರೀತಿ ಮಾಡಬೇಕಾದ್ರೆ, ಬೇಸಿಗೆಯಲ್ಲಿ ಹಣ್ಣು ನೊಣ ಅಥವಾ ಫ್ರೂಟ್ ಫ್ಲೈಸ್ ಮತ್ತು ರಸ ಇರುವ ಕೀಟಗಳ ಕಾಟ ಹೆಚ್ಚಿಗೆ ಇರುತ್ತೆ. ಅದಕ್ಕಾಗಿ ನಾವು ಮೋಹಕ ಬಲೆಗಳನ್ನು ಬಳಕೆ ಮಾಡಲಿಕ್ಕೆ ಶಿಫಾರಸು ಮಾಡ್ತಾರೆ. ಎಕರೆಗೆ 5-8 ಮಿಥೈಲ್ ಯುಜಿನಾಲ್ ಫೆರಮೋನ್ ಟ್ರ್ಯಾಪ್ಗಳನ್ನು ಅಥವಾ ಮೋಹಕ ಬಲೆಗಳನ್ನು ಅಳವಡಿಕೆ ಮಾಡೋದ್ರಿಂದ ಈ ಒಂದು ಫ್ರೂಟ್ ಫ್ಲೈಸ್ ಅಥವಾ ಹಣ್ಣಿನ ನೊಣಗಳನ್ನು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಿಸಬಹುದು. ಅದೇ ರೀತಿ ನೈಸರ್ಗಿಕ ಸಿಂಪಡಣೆ, ನೈಸರ್ಗಿಕವಾಗಿ ದೊರೆತಕ್ಕಂಥ ಬೇವಿನ ಎಣ್ಣೆಯನ್ನು 5% ಬೇವಿನ ಅಥವಾ 5% ಬೇವಿನ ಬೀಜದ ಕಷಾಯ, ನೀಮ್ ಸೀಡ್ ಕೇಕ್ ಎಕ್ಸ್ಟ್ರಾಕ್ಟ್ ಅಂತ ಅವುಗಳನ್ನು ಬಳಕೆ ಮಾಡುವುದರಿಂದ ಕೀಟಗಳ ಸಂತಾನೋತ್ಪತ್ತಿಯನ್ನು ನಾವು ತಡಿಬಹುದು. ಬೇಸಿಗೆಯಲ್ಲಿ ಉಳುಮೆ ಮಾಡುವುದರಿಂದ, ಇದು ಬಯಲ್ಸೀಮೆ ಒಂದು ಪ್ರದೇಶಕ್ಕೆ ಇರ್ತಕ್ಕಂಥದ್ದು. ಬೇಸಿಗೆಯಲ್ಲಿ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ಈ ಒಂದು ಕೀಟಗಳ ಮೊಟ್ಟೆ ಮತ್ತು ಸುಪ್ತಾವಸ್ಥೆ ಕೋಶಗಳು ಸೂರ್ಯನ ಶಾಖಕ್ಕೆ ನಾಶ ಆಗ್ತವೆ. ಅದೇ ರೀತಿ ಜೈವಿಕ ನಿಯಂತ್ರಕಗಳು ಬಯೋಕಂಟ್ರೋಲ್ ಏಜೆಂಟ್ಸ್ ಕೃಷಿಯಲ್ಲಿ ಹಾನಿಕಾರಕ ಕೀಟಗಳನ್ನು ಮತ್ತು ರೋಗಗಳನ್ನು ನೈಸರ್ಗಿಕವಾಗಿ ನಿರ್ವಹಿಸುವ ಇವು ಜೀವಿಗಳಾಗಿರ್ತವೆ. ಇವುಗಳಲ್ಲಿ ಪ್ರಮುಖವಾದ ಅಂದ್ರೆ ಶಿಲೀಂಧ್ರ ನಾಶಕಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಮತ್ತು ಪರಭಕ್ಷಕ ಕೀಟಗಳು. ಇವುಗಳಲ್ಲಿ ನಾವು ಟ್ರೈಕೋಡರ್ಮಾ, ಸೂಡೋಮೋನಸ್, ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಮತ್ತು ಬೇವಿನ ಆಧಾರಿತ ಉತ್ಪನ್ನಗಳನ್ನು ನಾವು ಹೆಚ್ಚಿಗೆ ಶಿಫಾರಸು ಮಾಡ್ತಕ್ಕಂಥದ್ದು. ಅದರಲ್ಲಿ ಶಿಲೀಂಧ್ರನಾಶಕ ಜೈವಿಕ ನಿಯಂತ್ರಕಗಳು ಅಂತಂದ್ರೆ ಟ್ರೈಕೋಡರ್ಮಾ ಆರ್ಜಿಯಾನಮ್, ಟ್ರೈಕೋಡರ್ಮಾ ವಿರಿಡೆ, ಟ್ರೈಕೋಡರ್ಮಾ ಕೋನಿಂಗೆ ಅಂತ ವಿವಿಧ ಪ್ರಭೇದದ ಒಂದು ಜೈವಿಕ ನಿಯಂತ್ರಕಗಳನ್ನು ನಾವು ಬೇರೆ ಬೇರೆ ಅಥವಾ ವಿವಿಧ ಪ್ರಕಾರದ ಒಂದು ರೋಗಾಣುಗಳ ವಿರುದ್ಧ ನಾವು ಬಳಕೆ ಮಾಡಬಹುದು. ಅದೇ ರೀತಿ ಬ್ಯಾಕ್ಟೀರಿಯಾ ಆಧಾರಿತ ಜೈವಿಕ ನಿಯಂತ್ರಕಗಳಂದ್ರೆ ಸೂಡೋಮೋನಸ್ ಫ್ಲೋರೋಸೆನ್ಸ್, ಇದು ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ. ಅದೇ ರೀತಿ ಬ್ಯಾಸಿಲಸ್ ತುರಂಜಿಯನ್ಸಿಸ್, ಬಿಟಿ ಕಾಟನ್ ಅಂತ ನಾವು ಇದು ಮಾಡುವಂಥ, ಇದರಲ್ಲಿ ಕೀಟಗಳ ಲಾರ್ವಾಗಳನ್ನು ಕಾಯಿಕೊರಕ ಆದಂಥ ಲಾರ್ವಾಗಳನ್ನು ನಿಯಂತ್ರಣ ಮಾಡಲಿಕ್ಕೆ. ವೈರಸ್ ಆಧಾರಿತ ಜೈವಿಕ ನಿಯಂತ್ರಕಗಳಂದ್ರೆ ಈ ಆಗಲು ಹೇಳಿದಾಗೆ NPV ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್, ಇದು ಕಂಬಳಿ ಹುಳುಗಳ ನಿಯಂತ್ರಣಕ್ಕೆ ಬಳಕೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಗ್ರ್ಯಾನ್ಯುಲೋ ವೈರಸ್, ಇವುಗಳನ್ನು ನಾವು ಸರಿಯಾದ ಶಿಫಾರಸಿನ ಮೇಲೆ ಬಳಕೆ ಮಾಡುವುದರಿಂದ ಉತ್ತಮವಾಗಿ ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಪರಭಕ್ಷಕ ಅಥವಾ ಪರಾವಲಂಬಿ ಪರತಂತ್ರ ಜೀವಿಗಳು ಅಂತ ನಾವು ಇನ್ನೊಂದು ಕರಿತೀವಿ, ಟ್ರೈಕೋಗ್ರಾಮ ಅಂತ ಬರುತ್ತೆ. ಲೇಡಿ ಬರ್ಡ್ ಜೀರುಂಡೆ ಅಥವಾ ಲೇಡಿ ಬರ್ಡ್ ಬೀಟಲ್, ಇವುಗಳು ಆಫಿಡ್ಸ್ ಮತ್ತು ಥ್ರಿಪ್ಸ್ಗಳ ಮೇಲೆ ಹೆಚ್ಚಿನ ಒಂದು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಇತರೆ ಜೈವಿಕ ಪರಿಕರಗಳಂದ್ರೆ ನಿಮ್ಯಾಟೋಡ್ಸು, ಎನ್ಕಾರ್ಚಿಯಾ, ಇವು ಬಿಳಿ ನೊಣಗಳನ್ನು ನಿಯಂತ್ರಣಕ್ಕೆ, ಬೇವಿನ ಎಣ್ಣೆ ಅಥವಾ ಅಜರಡಿಡಕ್ಟಿನ್ ಇವುಗಳ ಒಂದು ಸಿಂಪಡಣೆ ಮಾಡೋದ್ರಿಂದ ಕೀಟಗಳಲ್ಲಿ ಸಂತಾನೋತ್ಪತ್ತಿಯನ್ನು ಅದನ್ನು ನಿಯಂತ್ರಣ ಮಾಡಬಹುದು. ಬೀಜೋಪಚಾರ ಮಣ್ಣಿಗೆ ಸೇರಿಸುವುದು ಅಥವಾ ಎಲೆಗಳ ಮೇಲೆ ಸಿಂಪಡಣೆ ಮೂಲಕ ಇವುಗಳನ್ನು ನಾವು ಬಳಕೆ ಮಾಡಬಹುದು. ಈಗ ಸರ್, ಬಿಸಿಲು ಮತ್ತು ಶಾಖದ ಒತ್ತಡದ ವಿರುದ್ಧ ಶಾರೀರಿಕ ರಕ್ಷಣಾ ಕ್ರಮಗಳನ್ನು ಹೇಳಬಹುದು ಸರ್? ಬಿಸಿಲು ಮತ್ತು ಶಾಖದ ಒತ್ತಡದಿಂದ ನಾವು ಈ ಸಸ್ಯಗಳಲ್ಲಿ ಶಾರೀರಿಕ ಒಂದು ರಕ್ಷಣೆ ಮಾಡಬೇಕಾದ್ರೆ ಹಣ್ಣಿನ ಮೇಲ್ಮೈ ತಾಪಮಾನ ಜೀವಕೋಶದ ಸಮಗ್ರತೆ ಮಿತಿಯನ್ನು ಮೀರಿದಾಗ ಅದು ಬಿಸಿಲಿನ ಬೇಗೆ ಸಂಭವಿಸುತ್ತದೆ. ಹಣ್ಣು ಅಥವಾ ಯಾವುದೇ ಒಂದು ಕಾಯಿ ಅದರ ಅಂಗಾಂಶಗಳು ಕೊಳೆತು ಹೋಗಲಿಕ್ಕೆ ಇದು ಕಾರಣ ಆಗ್ತದೆ. ನಂತರ ಮರದ ಕಾಂಡಗಳನ್ನು ನಾವು ಸುಣ್ಣದಿಂದ ಬಿಳಿಸುವುದರಿಂದ ಅಥವಾ ಸುಣ್ಣದ ಪೇಸ್ಟನ್ನು ಹಚ್ಚುವುದರಿಂದ ಈ ಸೂರ್ಯನ ಒಂದು ಕಿರಣಗಳನ್ನು ನಾವು ಪ್ರತಿಬಿಂಬಿಸಿ ಅದು ಸೂರ್ಯನ ಶಾಖವನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ತೊಗಟೆಯ ತಾಪಮಾನ ಕಡಿಮೆ ಮಾಡುತ್ತೆ. ಅದೇ ರೀತಿ ಬಿರುಕು ಬಿಡುವುದನ್ನು ನಾವು ಇದರಿಂದ ತಡಿಬಹುದು. ಇನ್ನೊಂದು ಅಂತಂದ್ರೆ ಕೇಲಿನೆಟ್ ಕ್ಲೇಸ್ ಅಂತ ಬರ್ತವೆ, ಜೇಡಿ ಮಣ್ಣಿನ ಒಂದು ಸಿಂಪಡಣೆ, ಕೇಲಿನ್ ಜೇಡಿ ಮಣ್ಣಿನ ಸಿಂಪಡಣೆ ಅಥವಾ ಕೇಲಿನೆಟ್ ಕ್ಲೇ, ಇದನ್ನು ನಾವು ಸಸ್ಯಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಅದರ ಮೇಲೆ ಒಂದು ಸಣ್ಣ ಪರದೆ ನಿರ್ಮಾಣ ಆಗಿ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನು ಕಿರಣದ ತಾಪದಿಂದ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ದ್ಯುತಿ ಸಂಶ್ಲೇಷಣ ಒಂದು ಕ್ರಿಯೆ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ದಕ್ಷತೆಯನ್ನು ಸುಧಾರಣೆ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಅದೇ ರೀತಿ ಈಗ ಸಸ್ಯ ಸಂರಕ್ಷಣೆ ಮೇಲಾವರಣ ನಿರ್ವಹಣೆ ಮಾಡೋದ್ರಿಂದ ಅಂದ್ರೆ ಕೆನೋಪಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸಮರುವಿಕೆ, ಅದರಲ್ಲಿ ಮುಖ್ಯವಾಗಿ ಸಮರುವಿಕೆ ಈಗಾಗಲೇ ಹೇಳಿದಾಗೆ ಪ್ರೂನಿಂಗ್ ಅಂತ ಏನು ಕರಿತೀವಿ, ಅದರಿಂದ ನಾವು ಈ ಒಂದು ಮೇಲಾವರಣ ತಾಪಮಾನವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ, ಒಣಗಿದ ಮತ್ತು ರೋಗ ಬಾಧಿತ ಕೊಂಬೆಗಳನ್ನು ಕತ್ತರಿಸಿ ತೆಗಿಬೇಕಾಗುತ್ತೆ. ಅದೇ ಸೂರ್ಯನ ಬೆಳಕು ಮತ್ತು ಗಾಳಿ ಸರಿಯಾಗಿ ಆಡೋದ್ರಿಂದ ಅಲ್ಲಿ ತಾಪಮಾನ ಹೆಚ್ಚಿಗೆ ಆಗೋದನ್ನು ನಾವು ಕಡಿಮೆ ಮಾಡಬಹುದು. ಮತ್ತೆ ಬಿಸಿಲಿನಿಂದ ರಕ್ಷಣೆ ಕೊಡಬೇಕಾಗುತ್ತೆ. ಸಣ್ಣ ಗಿಡಗಳಿಗೆ ತೆಂಗಿನ ಗರಿ ಅಥವಾ ನೆರಳು ಪರದೆ ಅಥವಾ ಶೇಡ್ ನೆಟ್ ಅಂತ ಕರಿತೀವಿ, ಅವುಗಳನ್ನು ನೀಡಬೇಕಾಗುತ್ತೆ. ಮರದ ಕಾಂಡಗಳಿಗೆ ಸುಣ್ಣದ ಪೇಸ್ಟ್ಗಳನ್ನು ಹಚ್ಚೋದ್ರಿಂದ ತೀವ್ರವಾದಂಥ ಶಾಖವನ್ನು ನಾವು ಕಾಂಡಗಳಿಗೆ ಆಗೋದನ್ನು ತಪ್ಪಿಸಬಹುದು, ಬಿರುಕು ಬಿಡುವುದನ್ನು ನಾವು ಇದರಿಂದ ತಡಿಬಹುದು. ಈಗ ಸರ್, ಒತ್ತಡ ವಿರೋಧಿ ಸಂಯುಕ್ತಗಳು ಅಂದ್ರೆ ಏನು ಸರ್, ಅವುಗಳ ಬಳಕೆಯ ಪ್ರಯೋಜನವನ್ನು ತಿಳಿಸಬಹುದು ಸರ್? ಒತ್ತಡ ವಿರೋಧಿ ಸಂಯುಕ್ತಗಳ ಅಂತಂದ್ರೆ ಇವಕ್ಕೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಅಂದ್ರೆ ನಾವು ಬೆಳವಣಿಗೆಯನ್ನ ನಾವು ನಿಯಂತ್ರಣದಲ್ಲಿ ಇಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ರಾಸಾಯನಿಕಗಳು. ಅವುಗಳಲ್ಲಿ ಮುಖ್ಯವಾಗಿ ಆಂಟಿ ಟ್ರಾನ್ಸ್ಪರೆಂಟ್ಸ್ ಗಳಂತ ಕರಿತೀವಿ, ಮತ್ತೆ ಆಸ್ಮೋ ಪ್ರೊಟೆಕ್ಟರ್ಸ್ ಗಳು ಅಂತ ಇರ್ತವೆ. ಇವು ಸಸ್ಯದ ಬೆಳವಣಿಗೆಯನ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ಎಲೆಗಳಿಗೆ ನಾವು ಸಿಂಪಡಿಸಬೇಕಾಗುತ್ತೆ. ಜೀವಕೋಶದಲ್ಲಿ ನೀರಿನ ಸಮತೋಲನ ಅಥವಾ ತೇವಾಂಶದ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಪೊರೆಗಳನ್ನು ಸ್ಥಿರಗೊಳಿಸಿ ಮತ್ತು ಹೆಚ್ಚಿನ ತಾಪಮಾನ ಒತ್ತಡಕ್ಕೆ ಹೀಟ್ ಟಾಲರೆನ್ಸ್ ಅಥವಾ ಡ್ರಾಟ್ ಟಾಲರೆನ್ಸ್ ಇದನ್ನ ಸಹಿಷ್ಣುತೆಯನ್ನ ಸುಧಾರಿಸಲು ಇದು ಸಹಾಯ ಮಾಡುತ್ತೆ. ಅದರಲ್ಲಿ ಗ್ರೋತ್ ರೆಗ್ಯುಲೇಟರ್ಸ್ ಅಂತಂದ್ರೆ ಮುಖ್ಯವಾಗಿ ಅಬ್ಸಿಸಿಕ್ ಆಸಿಡ್ ಅಂತ ಬರುತ್ತೆ, ಇಥಿಲಿನ್ ಅಂತ ಬರುತ್ತೆ. ಇದು ಡಾರ್ಮನ್ಸಿಯನ್ನ ಹೆಚ್ಚಿಸಲಿಕ್ಕೆ, ಇಥಿಲಿನ್ ಹಣ್ಣು ಆಗುವುದಕ್ಕೆ, ಆನಂತರ ಇಂಡೋಲ್ ಅಸ್ಟಿಕ್ ಆಸಿಡ್ ಅಂತ ಇಂಡೋಲ್ 3 ಅಸಿಟಿಕ್ ಆಸಿಡ್, ಅದೇ ರೀತಿ ಕೈನೆಟಿನ್ ಅಂತ ಬರುತ್ತೆ, ಈ ಒಂದು ಜೀವಕೋಶಗಳ ವಿಭಜನೆ ವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ, ಆಮೇಲೆ ಒಂದು ಕಾಂಡಗಳ ಬೆಳವಣಿಗೆಗೆ GA3 ಅಂತ ಬರುತ್ತೆ. ಇಂಥವುಗಳನ್ನ ನಾವು ಸೂಕ್ತ ಪ್ರಮಾಣದಲ್ಲಿ, ಅವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಈ ಒಂದು PPM ಲೆವೆಲ್ ಅಲ್ಲಿ ಅವುಗಳನ್ನು ನಾವು ಸಿಂಪಡಣೆ ಮಾಡುವುದರಿಂದ, ಶಿಫಾರಸಿನ ಪ್ರಕಾರ ಸಿಂಪಡಣೆ ಮಾಡುವುದರಿಂದ ಈ ಒಂದು ಬೇಸಿಗೆಯಲ್ಲಿ ಆಗ್ತಕ್ಕಂಥ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಕೊನೆಯದಾಗಿ ಬೇಸಿಗೆ ಸಮಯದಲ್ಲಿ ಈ ವೈಜ್ಞಾನಿಕ ಒಂದು ನಿರ್ವಹಣೆ ಮಾಡೋದ್ರಿಂದ ಅನುಕೂಲ ಶಾರೀರಿಕ ಪರಿಸ್ಥಿತಿಯನ್ನ ನಾವು ಕಾಪಾಡಬಹುದು. ಮರದ ಬದುಕುಳುವಿಕೆ, ನಿರಂತರ ಬೆಳವಣಿಗೆ ಮತ್ತು ಶಾಖದ ಒತ್ತಡ ಪರಿಸ್ಥಿತಿಗಳಲ್ಲಿ ಸ್ಥಿರ ಇಳುವರಿಯನ್ನ ಖಚಿತಪಡಿಸಿಕೊಳ್ಬೇಕಾದ್ರೆ ನೀರು ಮತ್ತು ಪೋಷಕಾಂಶದ ಮತ್ತು ಮೇಲಾವರಣ ನಿರ್ವಹಣೆ, ಈ ತೇವಾಂಶ ಪೋಷಕಾಂಶಗಳ ನಿರ್ವಹಣೆ, ಆನಂತರ ಈ ಕೆನೋಪಿ ಮ್ಯಾನೇಜ್ಮೆಂಟ್, ಇವುಗಳು ತುಂಬಾ ಒಂದು ಒಟ್ಟಾಗಿ ಸಂಯೋಜನೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಬೇಸಿಗೆಯಲ್ಲಿ ಉಂಟಾಗ್ತಕ್ಕಂಥ ಹೆಚ್ಚಿನ ತಾಪಮಾನದ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ಒಂದು ಸುಸ್ಥಿರ ಇಳುವರಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಇದು ಸಹಕಾರಿಯಾಗ. ಈ ಒಂದು ನಿರ್ವಹಣಾ ಕ್ರಮಗಳನ್ನು, ಅದರಲ್ಲಿ ಹೆಚ್ಚಾಗಿ ಒಂದು ತೇವಾಂಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಆನಂತರ ಮಣ್ಣಿನಲ್ಲಿ ತೇವಾಂಶವನ್ನು ನಿರ್ವಹಣೆ ಮೇಂಟೈನ್ ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಇರುವಾಗಿ ನೋಡಿಕೊಳ್ಳುವಂಥದ್ದು, ಪೋಷಕಾಂಶಗಳನ್ನು ಅಗತ್ಯವಾದಂಥ ಪೋಷಕಾಂಶಗಳನ್ನು ಕೊರತೆ ಆಗದಂತೆ ನಾವು ಒದಗಿಸುವುದರಿಂದ ಈ ಬೇಸಿಗೆಯಲ್ಲಿ ಉಂಟಾಗ್ತಕ್ಕಂಥ ಒಂದು ತೋಟಗಳ ಅಥವಾ ಬೆಳೆಗಳಿಗೆ ಉಂಟಾಗ್ತಕ್ಕಂಥ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಇದರಿಂದ ಏನಾಗುತ್ತೆ, ನಾವು ಇಳುವರಿಯನ್ನು ಸ್ಥಿರವಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಒಂದು ಒತ್ತಡವನ್ನು ನಾವು ಯಾವುದೇ ರೀತಿ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಮುಂದೆ ಕಾಯಿಗಳು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ, ಉದುರುವುದು, ಆನಂತರ ಬಂದಿರತಕ್ಕಂಥ ಕಾಯಿ ಗುಣಮಟ್ಟದ ಕಾಯಿಗಳು ಇರೋದಿಲ್ಲ. ಅದನ್ನು ನಾವು ತಪ್ಪಿಸಲಿಕ್ಕೆ ಈ ಒಂದು ಸಣ್ಣ ಸಣ್ಣ ಕ್ರಮಗಳನ್ನು ಈ ಸಮಯದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಸೂಕ್ತ ಆಗಿರುತ್ತೆ. ಈಗ ಸರ್, ಬೇಸಿಗೆಯಲ್ಲಿ ಅಡಿಕೆ ತೋಟದ ವೈಜ್ಞಾನಿಕ ನಿರ್ವಹಣೆ ಕ್ರಮಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಬಹುದಾ ಸರ್? ಈಗ ನಾ ಇಲ್ಲಿವರೆಗೂ ನಾವು ಹೇಳಿದ್ದೆಲ್ಲ ಒಂದು ಸಾಮಾನ್ಯವಾಗಿ ಎಲ್ಲ ತೋಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ನಾವು ಅಡಿಕೆಗೆ ಅಂತಲೇ ಒಂದು ಯಾವ ರೀತಿ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಬಹುದು ಅಂತಂದರೆ ಮೊದಲೇದಾಗಿ ನೀರಾವರಿ ನಿರ್ವಹಣೆ. ಹೌದು, ಅದಕ್ಕೆ ನಾವು ಯಾಕಂದರೆ ಅಡಿಕೆ ಗಿಡಗಳು ಆಳವಿಲ್ಲದ ಬೇರುಗಳನ್ನು ಹೊಂದಿರೋದ್ರಿಂದ ತೇವಾಂಶದ ಕೊರತೆಯನ್ನು ಅವು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಇದರಲ್ಲಿ ಅತ್ಯಂತ ಸೂಕ್ತವಾಗಿರುತ್ತೆ. ದಿನಕ್ಕೆ ಒಂದು ಮರಕ್ಕೆ ಸುಮಾರು 16-20 ಲೀಟರ್ ನೀರು ಬೇಕಾಗುತ್ತೆ. ಹೌದು, ಅದು ನಾವು ಈಗಾಗಲೇ ಹೇಳಿದಾಗೆ ಒಂದು ಡ್ರಿಪ್ಪರ್ ಡಿಸ್ಚಾರ್ಜ್ ರೇಟ್ ಅಂತ, ಅದು ಬರ್ತಕ್ಕಂಥ ಒಂದು ನೀರು ಎಷ್ಟು ಪ್ರಮಾಣ ಅಂತಂದರೆ 2-8 ಲೀಟರ್ ಪ್ರತಿ ಗಂಟೆಗೆ. ಅದನ್ನು ನಾವು ಯಾವ ಪ್ರಮಾಣದಲ್ಲಿ ನಮ್ಮ ಡ್ರಿಪ್ಪರ್ಗಳಿಂದ ನೀರಾವರಿ ಆಗ್ತಾ ಇದೆ ಅದನ್ನು ನಾವು ತಿಳ್ಕೋಬೇಕು. ಆಧಾರದ ಮೇಲೆ ಈ 16 ಅಂತಂದರೆ ಈ 8 ಲೀಟ್ರ್ ಪ್ರತಿ ಗಂಟೆಗೆ ಬರ್ತಾ ಇದೆ ಅಂದರೆ ನಾವು 2 ಗಂಟೆ ನೀರಾವರಿ ಮಾಡ್ಬೋದು, ಅಥವಾ 2 ಬರ್ತಾ ಇದೆ ಅಂದರೆ ನಾವು ಹೆಚ್ಚಿನ ಸಮಯ ನೀರಾವರಿಯನ್ನು ಮಾಡಬೇಕಾಗುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ, ನಮ್ಮ ಮಣ್ಣಿನಲ್ಲಿ ತೇವಾಂಶ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳುತ್ತೆ, ಈ ತೇವಾಂಶ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲದ ಮೇಲೆ ಅವಲಂಬನೆ ಆಗಿರುತ್ತೆ. ಹೌದು, ಇದು ಅದಕ್ಕಾಗಿ ನಾವು ಇಷ್ಟೇ ಸಮಯದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ನೀವು ನೀರಾವರಿ ಮಾಡಬೇಕಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ತೋಟದಿಂದ ತೋಟಕ್ಕೆ ವ್ಯತ್ಯಾಸ ಆಗುತ್ತೆ. ಆ ಒಂದು ಯಾವ ರೀತಿ ಯಾವ ಗುಣಧರ್ಮದ ಮಣ್ಣಿದೆ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಎಷ್ಟಿದೆ, ಮತ್ತು ನಾವು ಬಳಸಿರ್ತಕ್ಕಂಥ ಈ ಡ್ರಿಪ್ ಲೈನ್ಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ, ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಒಂದು ನೀರಾವರಿಯ ಕಾಲಾವಧಿಯನ್ನು, ಸಮಯವನ್ನು ಇಷ್ಟು ಸಮಯದವರೆಗೆ ನೀರಾವರಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬಹುದು. ಮತ್ತು ಮಾರ್ಚ್ದಿಂದ ಮೇ ತಿಂಗಳವರೆಗೆ 2-4 ದಿನಗಳಿಗೊಮ್ಮೆ, ಕನಿಷ್ಠ 2-4 ದಿನಗಳಿಗೊಮ್ಮೆ ನಾವು ನೀರು ಉಣಿಸುವುದು ಕಡ್ಡಾಯ ಆಗುತ್ತೆ. ನೀರು ಜಾಸ್ತಿ ಸೋರಿಕೆ ಆಗ್ತಾ ಇತ್ತು ಅಂದರೆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮಣ್ಣಲ್ಲಿ ತುಂಬ ಕಡಿಮೆ ಇತ್ತಂದರೆ ಪ್ರತಿದಿನ ನಾವು ನೀರಾವರಿ ಮಾಡುವುದು ಸೂಕ್ತ. ಮತ್ತು ಸಂಜೆ ಅಥವಾ ಮುಂಜಾನೆಯಲ್ಲಿ ನೀರು ಹಾಯಿಸುವುದರಿಂದ ಮತ್ತು ಆವಿಯಾಗುವಿಕೆಯನ್ನು ನಾವು ತಡಿಬೋದು. ಅದೇ ರೀತಿ ಈ ಬೇರುಗಳಿಗೆ ಶಾಖದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಡೆ 20-30% ನಾವು ಒಂದು ಆವಿಯಾಗುವಿಕೆಯನ್ನು ತಡಿಬೋದು. ನಾವು ಎರಡನೇದಾಗಿ ಈ ಹೊದಿಕೆ ಹಾಕೋದ್ರಿಂದ ಮಣ್ಣಿಗೆ ಸೂರ್ಯನ ಕಿರಣಗಳಿಗೆ ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಪ್ಪಿಸಲಿಕ್ಕೆ ಹೊದಿಕೆ ಹಾಕುವುದನ್ನು ನಾವು ಮಾಡಬಹುದು. ಇದರಲ್ಲಿ ಸಾವಯವ ಹೊದಿಕೆಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದು ಸೂಕ್ತ. ನಮ್ಮ ಲೋಕಲ್ ಕಂಡೀಷನ್ ಅಲ್ಲಿ ಅಥವಾ ನಮ್ಮ ಪ್ರಾದೇಶಿಕ ಸುತ್ತಮುತ್ತಲು ಸಿಗ್ತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡುವುದು ಉತ್ತಮ. ಅಡಿಕೆ ಮರದ ಬುಡದ ಸುತ್ತ ನಾವು 2-3 ವ್ಯಾಪ್ತಿಯಲ್ಲಿ ಒಣಗಿದ ಎಲೆಗಳು, ಸೋಗೆ, ಹುಲ್ಲು ಅಥವಾ ಅಡಿಕೆ ಸಿಪ್ಪೆಗಳನ್ನು 3-4 ದಪ್ಪಕ್ಕೆ ಹರಡುವುದು ಸಹಕಾರಿ. ಇದರಿಂದ ಪ್ರಯೋಜನ ಅಂತಂದ್ರೆ ನಾವು ಕಳೆ ಸಸ್ಯಗಳನ್ನ ನಿಯಂತ್ರಣದಲ್ಲಿಡಬಹುದು, ಮತ್ತೆ ಕಾಲಾಂತರದಲ್ಲಿ ಈ ಒಂದು ವಸ್ತುಗಳು ಕೊಳೆತು ಅದು ಗೊಬ್ಬರವಾಗಿ ಬದಲಾಗಲಿಕ್ಕೆ ಸಹಕಾರಿಯಾಗುತ್ತೆ. ಮೂರನೇದಲ್ಲಿ ಆಗಿ ಅಂದ್ರೆ ಬೇಸಿಗೆ ಬೇಗೆಯಿಂದ ರಕ್ಷಣೆ ಮಾಡಲಿಕ್ಕೆ ನಾವು ಏನ್ ಮಾಡಬಹುದು ಅಂತ, ತೀವ್ರವಾದ ಸೂರ್ಯನ ಕಿರಣಗಳನ್ನು ಅಡಿಕೆ ಕಾಂಡದ ಮೇಲೆ ನೇರವಾಗಿ ಬಿದ್ದಾಗ ಕಾಂಡ ಬಿರುಕುಗೊಳ್ಳುತ್ತೆ. ನಾವು ಸಾಕಷ್ಟು ತೋಟಗಳಲ್ಲಿ ಭೇಟಿ ನೀಡಿದಾಗ ರೈತರ ಒಂದು ತೋಟಗಳಲ್ಲಿ ನೇರವಾಗಿ ಸೂರ್ಯನ ಒಂದು ಕಿರಣಗಳಿಗೆ ಒಡ್ಡಿಕೊಂಡಂತ ಮರಗಳು ಕಾಂಡಗಳು ಕೊಳತು ಹೋಗಿರುವುದು, ಬಿರುಕು ಬಿಟ್ಟು ಮುರಿದು ಹೋಗಿರುವುದು, ಆ ಒಂದು ಮರಗಳು ಬಿದ್ದು ಹೋಗಿರುವುದನ್ನು ನಾವು ನೋಡಿದ್ವಿ. ಅದಕ್ಕಾಗಿ ನಾವು ನೈಋತ್ಯ ದಿಕ್ಕಿಗೆ ಅಥವಾ ಸೌತ್ ವೆಸ್ಟ್ ಒಂದು ಡೈರೆಕ್ಷನ್ ಅಲ್ಲಿ ಮುಖ ಮಾಡಿರ್ತಕ್ಕಂಥ ಅಡಿಕೆ ಮರಗಳಿಗೆ ಕಾಂಡಗಳಿಗೆ ಸುಣ್ಣದ ಪೇಸ್ಟ್ ಹಚ್ಚಬೇಕಾಗುತ್ತದೆ ಅಥವಾ ಲೈಮ್ ವಾಶ್ ಅನ್ನ ಮಾಡುವುದು ಒಳ್ಳೇದು. ಕಾಂಡದ ಹೊದಿಕೆಯನ್ನ ಬಳಕೆ ಮಾಡಬೇಕಾಗುತ್ತೆ ಅಂತ ಒಂದು ಸನ್ನಿವೇಶದಲ್ಲಿ ಎಳೆಯ ಸಸಿಗಳಿಗೆ ಕಾಂಡಕ್ಕೆ ಅಡಿಕೆ ಹಾಳೆ ಒಣಗಿದ ಬಾಳೆ ಎಲೆಗಳನ್ನು ಸುತ್ತುವುದು ಬಹಳ ಮುಖ್ಯ ಆಗಿರುತ್ತೆ. ಅನಂತರ ನೆರಳು ಗಿಡಗಳು ಅಂತ, ತೋಟದ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಗಾಳಿ ತಡೆ ಮರಗಳು, ಉದಾಹರಣೆಗೆ ಅಗಸೆ ಅಥವಾ ಗ್ಲೀರಿಸಿಡಿ ಅಂತ ಕರಿತೀವಿ, ಸೂಬಾಬುಲ್, ಇವುಗಳನ್ನು ನಾವು ಬೆಳೆಸೋದ್ರಿಂದ ಹಸಿರೆಲೆ ಗೊಬ್ಬರಗಳನ್ನು ನಾವು ಇದು ಮಾಡಬಹುದು, ಅದೇ ರೀತಿ ಅದಕ್ಕೆ ನೆರಳನ್ನು ಮಾಡಬಹುದು, ಗಾಳಿಯನ್ನ ತಡೆಯಾಗಿ ನಾವು ಇವುಗಳನ್ನು ಬಳಕೆ ಮಾಡಬಹುದು. ನಾಲ್ಕನೇದಾಗಿ ಅಂತಂದ್ರೆ ಕೀಟ ಮತ್ತು ರೋಗ ನಿರ್ವಹಣೆ. ಬೇಸಿಗೆಯಲ್ಲಿ ಈಗಾಗಲೇ ಹೇಳಿದಾಗೆ ಫ್ರೂಟ್ ಫ್ಲೈಸ್ ಆಮೇಲೆ ನುಸಿಗಳ ಬಾಧೆ ಹೆಚ್ಚಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಕೆಂಪು ನುಸಿ, ಎಲೆಗಳ ಕೆಳಭಾಗದಲ್ಲಿ ಕೆಂಪು ನುಸಿಗಳು ಇದ್ರೆ ಅದನ್ನ ಜೋರಾಗಿ ನೀರನ್ನು ಸಿಂಪಡಣೆ ಮಾಡೋದ್ರಿಂದ ಅಥವಾ ಬೇವಿನ ಎಣ್ಣೆ ಸಿಂಪಡಿಸುವುದರಿಂದ ನಾವು ಇದನ್ನು ನಿರ್ವಹಣೆ ಮಾಡಬಹುದು. ಈ ಕೆಂಪು ನುಸಿ ನಮ್ಮ ಕರಾವಳಿ ಭಾಗದಲ್ಲಿ ಅಷ್ಟೊಂದು ಕಂಡು ಬಂದಿರಲಿಕ್ಕಿಲ್ಲ. ಒಂದು ದಾವಣಗೆರೆ, ಚಿತ್ರದುರ್ಗ, ಅದೇ ಹಾವೇರಿ ಭಾಗದಲ್ಲಿ ಈ ಒಂದು ಸಮಸ್ಯೆಯನ್ನು ನಾವು ನೋಡಿದೀವಿ. ಅದೇ ರೀತಿ ಈ ವೈಟ್ ಫ್ಲೈಸ್ ಅಂತ ಬರುತ್ತೆ, ಗಿಡದ ಸುಳಿಯಲ್ಲಿ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಬೇಕು. ತೆಂಗಿನಲ್ಲಿ ಕೀಟಬಾಧೆ ಕಂಡು ಬಂದ್ರೆ ಅದನ್ನ ಶಿಫಾರಸು ಮಾಡಿದಂತ ಒಂದು ಕೀಟನಾಶಕಗಳನ್ನು ಬಳಸಿ ಇದು ಮಾಡಬಹುದು. ಅದೇ ರೀತಿ ಎನ್ಕಾರ್ಷಿಯ ಒಂದು ಜೈವಿಕ ಪೀಡೆ, ಜೈವಿಕ ನಿಯಂತ್ರಕಗಳನ್ನು ಬಳಕೆ ಮಾಡಬಹುದು. ಕೊನೆಯದಾಗಿ ಈ ಒಂದು ಪೋಷಕಾಂಶ ನಿರ್ವಹಣೆ. ಈ ನಾವು ಯಾವುದೇ ರೀತಿ ಮಣ್ಣಿಗೆ ಹಾಕಿದಂತ ಪೋಷಕಾಂಶ ಅಥವಾ ರಸಗೊಬ್ಬರಗಳು ನೀರಲ್ಲಿ ಕರಗಿ ನೀರನ್ನ ಹೀರಿಕೊಳ್ಳುವಾಗ ಆ ಪೋಷಕಾಂಶಗಳು ಸಸ್ಯಗಳಿಗೆ ಸಿಗ್ತಕ್ಕಂಥದ್ದು, ಅದನ್ನು ನಾವು ಈ ರಸಾವರಿ ಪದ್ಧತಿ ಮುಖಾಂತರ, ಫರ್ಟಿಗೇಷನ್ ಅಂತ ಕರಿತೀವಿ. ಈಗ ಹನಿ ನೀರಾವರಿ ಇದ್ರೆ ಅದಕ್ಕೆ ನಾವು ಒಂದು ರಸಾವರಿ ಮುಖಾಂತರ ಪೋಷಕಾಂಶಗಳನ್ನು ಒದಗಿಸಬಹುದು. ಇದರಿಂದ ಏನಾಗುತ್ತೆ, ಗೊಬ್ಬರದ ಬಳಕೆ 25% ಉಳಿತಾಯ ಆಗುತ್ತೆ. ಇಂಥ ಒಂದು ವ್ಯವಸ್ಥೆಗಳನ್ನು, ಸಣ್ಣ ಸಣ್ಣ ವ್ಯವಸ್ಥೆಗಳನ್ನು ನಮಗೆ ಸಾಧ್ಯವಾದಷ್ಟು ನಾವು ಬಳಕೆ ಮಾಡೋದ್ರಿಂದ ಈ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬಹುದು. ಮತ್ತು ಅದೇ ರೀತಿ ಈ ಒಂದು ಸಾಕಷ್ಟು ಅದರ ಒಂದು ಯೂಸ್ ಎಫಿಸಿಯನ್ಸಿ, ಸಮರ್ಪಕ ದಕ್ಷತೆಯನ್ನು ಹೆಚ್ಚಿಸಬಹುದು. ಲಘು ಪೋಷಕಾಂಶಗಳನ್ನು ನಾವು ಬೇಸಿಗೆಯ ಕೊನೆಯಲ್ಲಿ ಬೋರಾನ್ ಅಥವಾ ಸತುವಿನ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಒಂದು ಕಾಯಿ ಉದುರುವುದನ್ನು ನಾವು ತಪ್ಪಿಸಬಹುದು. ಈ ಬೇಸಿಗೆಯಲ್ಲಿ ಮುಖ್ಯವಾಗಿ ಒಂದು ಪೊಟ್ಯಾಶ್ ಮತ್ತೆ ಈ ಗೊಬ್ಬರವನ್ನ ಸರಿಯಾದ ಪ್ರಮಾಣ, ಸೂಕ್ತ ಪ್ರಮಾಣದಲ್ಲಿ ಶಿಫಾರಸಿನಂತೆ ನಾವು ಕೊಡುವುದು ಬಹಳ ಮುಖ್ಯ ಆಗ್ತದೆ. ಈ ರೀತಿ ಎಲ್ಲಾ ರೀತಿಯ ಒಂದು ನಿರ್ವಹಣೆಯನ್ನ ಮಾಡಿದ್ದೇ ಆದಲ್ಲಿ ನಾವು ಬೇಸಿಗೆಯಲ್ಲಿ ಉಂಟಾಗ್ತಕ್ಕಂಥ ಒಂದು ಶಾಖದ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಈಗಾಗಲೇ ಒಂದು ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿಗೆ ಆಗುವುದನ್ನ ಹೇಳಲಾಗ್ತದೆ. ಈ ಸರಾಸರಿ ತಾಪಮಾನಕ್ಕಿಂತ, ನಮ್ಮ ಕರ್ನಾಟಕದಲ್ಲಿ ಸರಾಸರಿ ತಾಪಮಾನಕ್ಕಿಂತ 1-4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿರ್ತಾರೆ. ಅದೇ ರೀತಿ ನಾವು ಈ ಒಂದು ಜಾಗತಿಕ ತಾಪಮಾನ ನೋಡಿದಾಗ 1.4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವುದನ್ನು ಮುನ್ಸೂಚನೆ ನೀಡಲಾಗಿದೆ. ಆದ್ದರಿಂದ ಈ ಒಂದು ಒತ್ತಡದಿಂದ ನಾವು ಆರ್ಥಿಕ ಅಥವಾ ಒಂದು ಇಳುವರಿಯಲ್ಲಿ ಆಗ್ತಕ್ಕಂಥ ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಸೂಕ್ತ ಒಂದು ಕ್ರಮಗಳನ್ನು ನಾವು ಹಿಂದಿನಿಂದಲೇ ತೆಗೆದುಕೊಳ್ಳುವುದರಿಂದ ಆಗ್ತಕ್ಕಂಥ ಒಂದು ಉತ್ಪಾದಕತೆಯನ್ನು ಕಡಿಮೆ ಮಾಡಬಹುದು, ಆಹಾರ ಭದ್ರತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಮತ್ತು ನಮ್ಮ ಆರ್ಥಿಕ ಒಂದು ಭದ್ರತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಇಂಥ ಒಂದು ಕ್ರಮಗಳು ಈ ಸಮಯದಲ್ಲಿ ತೆಗೆದುಕೊಳ್ಳುವುದರಿಂದ ನಾವು ಬೇಸಿಗೆಯ ಒಂದು ಸಮಯದಲ್ಲಿ ತೋಟಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಸರಿ, ಈಗಾಗಲೇ ಬೇಸಿಗೆ ಸಮಯ ಆರಂಭ ಆಗಿದೆ. ನಮ್ಮ ಕೇಳುಗರಿಗೆ ಹಾಗೆ ಕೃಷಿಕರಿಗೆ ಒಟ್ಟಾಗಿ ಹೇಳುವುದಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಬೇಸಿಗೆಯಲ್ಲಿ ಈ ನೀರಾವರಿ ಮೊದಲೇದಾಗಿ ಒಂದು ಮಣ್ಣಿನಲ್ಲಿ ರೀತಿಯಲ್ಲಿ ತೇವಾಂಶವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು, ಆ ಮತ್ತೆ ಮಣ್ಣನ್ನ ಹೊದಿಕೆಯಿಂದ ಸಂರಕ್ಷಣೆ ಮಾಡುವುದು, ಈ ಎರಡು ಕ್ರಮಗಳು ಬಹಳ ಅವಶ್ಯಕವಾಗಿರುತ್ತೆ. ಆನಂತರ ಈ ಒಂದು ಪೋಷಕಾಂಶಗಳ ನಿರ್ವಹಣೆ, ಯಾವ್ದಾದ್ರೂ ಒಂದು ಲಘು ಪೋಷಕಾಂಶಗಳನ್ನ ಶಿಫಾರಸಿನ ಪ್ರಕಾರ ಯಾವುದೇ ಒಂದು ಕೊರತೆಯ ಲಕ್ಷಣಗಳು ಕಂಡು ಬಂದ್ರೆ ಅವುಗಳನ್ನ ಬಳಕೆ ಮಾಡತಕ್ಕಂಥದ್ದು, ಮತ್ತೆ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆ ಮಾಡುವುದು ಬಹಳ ಒಂದು ಅನುಕೂಲಕರ ಅಂತ ನಾವು ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ದೂರವಾಣಿ ಸಂಖ್ಯೆ ಮುಖಾಂತರ ಸಹ ನೀವು ಸಂಪರ್ಕ ಮಾಡಬಹುದು. ನನ್ನ ಒಂದು ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ 9535341604801. ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಯಾವುದೇ ರೀತಿಯ ಒಂದು ಸಂದೇಹಗಳನ್ನು ಸಹ ನೀವು ಕೇಳ್ಕೊಳ್ಬಹುದು. ಧನ್ಯವಾದ. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಿಷಯ ಬೇಸಿಗೆಯ ಸಮಯದಲ್ಲಿ ತೋಟಗಳ ವೈಜ್ಞಾನಿಕ ನಿರ್ವಹಣಾ ಕ್ರಮಗಳು, ಇದರ ಬಗ್ಗೆ ಒಂದಿಷ್ಟು ನಮ್ಮ ಕೃಷಿಕರಿಗೆ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದಕ್ಕೆ ಸರ್ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಬೇಸಿಗೆಯ ಸಮಯದಲ್ಲಿ ತೋಟಗಳ ವೈಜ್ಞಾನಿಕ ನಿರ್ವಹಣಾ ಕ್ರಮಗಳು ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹನಾಯ್ಕ ಹಾಡಿರುವ ಪುರಂದರದಾಸರ ರಚನೆ. ಕರುಣಿಸೋ ರಂಗಾ ಕರುಣಿಸೋ, ಕರುಣಿಸೋ ರಂಗಾ ಕರುಣಿಸೋ. ಹಗಲು ಈರುಳು ನಿನ್ನ ಸ್ಮರಣೆ ಮರೆಯದಂತೆ, ಹಗಲು ಈರುಳು ನಿನ್ನ ಸ್ಮರಣೆ ಮರೆಯದಂತೆ. ಕರುಣಿಸೋ ರಂಗಾ ಕರುಣಿಸೋ, ಕರುಣಿಸೋ ರಂಗಾ ಕರುಣಿಸೋ. ರುಕುಮಾಂಗದನಂತೆ ವ್ರತವನ ನರಿಯೇನು, ಶುಕಮುನಿಯಂತೆ ಸ್ತುತಿಸಲು ಅರಿಯೇ. ರುಕುಮಾಂಗದನಂತೆ ವ್ರತವನ ನರಿಯೇನು, ಶುಕಮುನಿಯಂತೆ ಸ್ತುತಿಸಲು ಅರಿಯೇ. ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ, ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ. ದೇವತಿಯಂತೆ ಮುದ್ದಿಸಲರಿಯೇನೋ ರಂಗ ಕರುಣಿಸು ರಂಗ ಕರುಣಿಸು ಕರುಣಿಸು ರಂಗ ಕರುಣಿಸು ಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ ಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ ಭಕವೈರಿಯಂತೆ ಧ್ಯಾನವ ಮಾಡಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ ಭಕವೈರಿಯ ಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ಭಕವೈರಿಯಂತೆ ಧ್ಯಾನವ ಮಾಡಲರಿಯ ಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ಭಕವೈರಿಯಂತೆ ಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ ಕರುಣಿಸು ಕರುಣಿಸು ರಂಗ ಕರುಣಿಸು ರುಕುಮಾಂಗದನಂತೆ ವ್ರತವನನರಿಯೇನು ಶುಕಮುನಿಯಂತೆ ಸ್ತುತಿಸಲು ಅರಿಯೇ, ರುಕುಮಾಂಗದನಂತೆ ವ್ರತವನನರಿಯೇನು. ಶುಕಮುನಿಯಂತೆ ಸ್ತುತಿಸಲುವಂತೆ ಸ್ತುತಿಸಲು ಅರಿಯೇ, ರುಕುಮಾಂಗದನಂತೆ ವ್ರತವನನರಿಯೇನು. ಶುಕಮುನಿಯಂತೆ ಸ್ತುತಿಸಲು ಅರಿಯೇ, ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ, ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ, ದೇವಕಿಯಂತೆ ಮುದ್ದಿಸಲರಿಯೇನು. ರಂಗ ಕರುಣಿಸು, ರಂಗ ಕರುಣಿಸು, ಕರುಣಿಸುವಂತೆ ಸ್ತುತಿಸಲು ಅರಿಯೇ, ರುಕುಮಾಂಗದನಂತೆ ವ್ರತವನನರಿಯೇನು. ಶುಕಮುನಿಯಂತೆ ಸ್ತುತಿಸಲು ಅರಿಯೇ, ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ, ಭಕವೈರಿಯಂತೆ ಧ್ಯಾನವ ಮಾಡಲರಿಯೇ, ದೇವಕಿಯಂತೆ ಮುದ್ದಿಸಲರಿಯೇನು. ರಂಗ ಕರುಣಿಸು, ರಂಗ